ನಾವು ಬಿತ್ತನೆ ಬೀಜಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಈಗ ಮೊದಲೆಲ್ಲ ನಮ್ಮ ಪೂರ್ವಿಕರು ಈ ಜವಾರಿ ತಳಿಗಳನ್ನ ಉಪಯೋಗಿಸ್ಕೊಂಡು ಜವಾರಿ ಬೀಜದಿಂದನೇ ಸಾಕಷ್ಟು ಎಲ್ಲ ಬೆಳೆ ಬೆಳೀತಾ ಇದ್ರು. ಈಗೆಲ್ಲ ಹೈಬ್ರಿಡ್ ಬಂದಿದ್ದಾವೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಈಗ ಹೆಚ್ಚು ಇಳುವರಿ ನಾವು ನಿರೀಕ್ಷೆ ಮಾಡ್ಬೇಕನ್ನೋ ಉದ್ದೇಶಕ್ಕೆ ನಾವು ಹೈಬ್ರಿಡ್ ಹೋದ್ರೆ ರೈತರು ಹೆಂಗೆ ಅನ್ಸುತ್ತೆ ಸರ್? ಹಿಂದೆ ದೇಶದ ಪಾಪ್ಯುಲೇಷನ್ ಸಂಖ್ಯೆ ಜನಸಂಖ್ಯೆ ಕಮ್ಮಿ ಇತ್ತು, ಇರೋ ಭೂಮಿನ ಅವ್ರು ಉಂಡು ಉಂಡು ಸಾಕಾಯ್ತು ಅವ್ರಿಗೆ. ಈಗ ಜನಸಂಖ್ಯೆ ಜಾಸ್ತಿ ಆಯಿತು, ಭೂಮಿ ಇಗ್ಲಿಲ್ಲ, ಜನ ಜಿಗ್ಗಿದ್ರು. ಆ ಇದಕ್ಕೆ ಹೊಟ್ಟೆಗಳು ಫೀಡ್ ಮಾಡೋದು ಜಾಸ್ತಿ ಆದವು. ಅದನ್ನು ಸರಿದೂಗಿಸ್ಬೇಕಾದ್ರೆ ಈ ಸಂಕೀರ್ಣ ತಳಿಗಳು ಅಂತ ಬಂದವು. ಈಗ ಹಸಿರು ಕ್ರಾಂತಿ ಅಂತ ಆಯಿತು. ಯಾಕೆಂದರೆ ಒಂದೇ ಎಕರೆಯಲ್ಲಿ ಈಗ ನಾವು 2 ಚೀಲ 3 ಚೀಲ ಜೋಳ ಅದೆಲ್ಲ ಬೆಳೀತಿದ್ರು. ಈ ಹೈಬ್ರಿಡ್ ಬಂದಮೇಲೆ 10 ಚೀಲ 15 ಚೀಲ ಕ್ವಿಂಟಲ್ ತನಕ ಹೋದರು. ಮೊದಲು ರಾಗಿ 2 ಚೀಲ 3 ಚೀಲ ಅವರು ಹೊಟ್ಟೆಗೆ ಅದೆಷ್ಟು ಬೆಳ್ಕೊಂತಿದ್ರು. ಈಗ ಜನಸಂಖ್ಯೆ ಈಗ 20-25 ಕ್ವಿಂಟಲ್ ತನಕಲ್ಲೂ ಬೆಳೆಯಂಗೆ ಆದರು. ಭತ್ತನೂ ಅಷ್ಟೇ, ಎಲ್ಲವೂ ಈ ಹೈಬ್ರಿಡ್ ಬಂದಮೇಲೆ ಅದಕ್ಕೆ ಇಳುವರಿನ ಜಾಸ್ತಿ ಆಯಿತು. ಆ ಇಳುವರಿ ಜಾಸ್ತಿ ಮಾಡೋಕ್ಕೆ ರಾಸಾಯನಿಕ ಗೊಬ್ಬರಗಳು ಬೇಕಾದ್ರು. ಅದನ್ನ ರಾಸಾಯನಿಕ ಗೊಬ್ಬರ ಬೆಳೆದಾಗ ಉಲ್ಸಾಗಿ ಅದು ಬೆಳವಣಿಗೆ ಆದ ಅದಕ್ಕೆ ರೋಗ ಕೀಟಗಳು ಬಾಧೆಗಳು ಜಾಸ್ತಿ ಆದವು. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಅದನ್ನ ತಡೆ ಹಿಡಿಯೋದಕ್ಕೆ ಈ ಕೀಟಾಣುಗಳು ರೋಗಾಣುಗಳು ಈ ಔಷಧಿಗಳು ಜಾಸ್ತಿ ರೋಗ ಕೀಟ ಮಾಡೋಕ್ಕೆ ಬಳಕೆ ಮಾಡಬೇಕಾಯ್ತು. ಮಾಡಿದಾಗ ಅದು ಇಳುವರಿನ ಕೊಡ್ತು, ಇಂಡೈರೆಕ್ಟ್ ಆಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತಾ ಬಂತು. ಇಂದಿನ ಪೂರ್ವಿಕರು ಅವರ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊತಿದ್ರು. ಈ ಹಂಗಲ್ಲ, ದುಡಿಯ ಕೈ ಕಮ್ಮಿ ಆದವು, ಊಟ ಮಾಡೋ ಕೈ ಜಾಸ್ತಿ ಆದವು, ನಮಗೆ ಇಳುವರಿ ಜಾಸ್ತಿ ಬೇಕಲ್ಲ. ಆದ್ರಿಂದ ಅವರು ಏನು ಮಾಡೋಕ್ಕಾಗಲ್ಲ, ಅದು ಈಗ ಮೊನೋಕ್ರಾಪಿಂಗ್ ಹೋಗ್ಬೇಕು ಇಲ್ಲಾಂದ್ರೆ ಎಲ್ಲದೂ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ನಮಗೆ ಇಳುವರಿನೂ ಕಮ್ಮಿ ಆಗುತ್ತೆ, ರೇಟ್ ಕಡಿಮೆ. ಈ ಕೃಷಿಯಲ್ಲಿ ಇನ್ನೊಂದಪ್ಪ ಅಂದರೆ ಈ ಒಂದೇ ಸರಿ ಒಂದೊಂದು ಪ್ರೈಸ್ಗೆ ಈ ಬೆಲೆಗಳನ್ನು ನಿಗದಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅವನು ನೋಡಿ ಯಾರ ಒಂದು ಚೆನ್ನಾಗಿರುತ್ತೋ ಕಡಿಮೆ ಖರ್ಚಲ್ಲಿ ಕಡಿಮೆ ರಿಸ್ಕಲ್ಲಿ ಯಾವ ಬೆಳೆ ಬೆಳೆಯೋದು ನಮ್ಗೆ ಅನುಕೂಲ ಆಗುತ್ತೋ ಅದನ್ನ ಬೆಳಿಬೇಕು, ಮಾಡಬೇಕು. ಪೂರ್ವಿಕರ ಹಂಗೆ ಇದು ಉತ್ತು ಬಿತ್ತು ಅದೆಲ್ಲ ಈಗಿಲ್ಲ, ಎಲ್ಲ ಮೆಕನೈಸೇಷನ್ ಆಗಿದೆ ಈ ಕಾಲಕ್ಕೆ ಬಂದತಕ್ಕಂತೆ. ಈಗ ನೋಡಿ, ಮೊದಲು 1 ಎಕರೆ ಹೊಡಿಬೇಕು, ಒಂದು ನೇಗಿಲು ಹೊಡಿಬೇಕು ಅಂದರೆ ಭೂಮಿ ಉಳುಮೆ ಮಾಡಬೇಕು, 4 ಜೊತೆ ಎತ್ತು ಕಟ್ಟು ಬೆಳಗಿನ ಸಾಯಂಕಾಲ ತನಕ 1 ಎಕರೆ ಹೊಡಿತಿದ್ರು. ಈಗ 1 ಗಂಟೆ 1 ಎಕರೆ ಹೊಡೆದು ಬಿಸಾಕ್ತಾರೆ. ಯಾಕಂದ್ರೆ ಆಧುನಿಕ ತಂತ್ರ ಆಗಿದೆ. ಅದರ ಜೊತೆಗೆ ನಾವು ಕೆಲವೊಂದು ಅನುಕೂಲ ಜೊತೆ ಅನಾನುಕೂಲಗಳು ಜಾಸ್ತಿ ಆಗ್ತಾ ಇದಾವೆ ನಮಗೆ. ಸರ್, ನೀವು ಕೃಷಿ ವಿಜ್ಞಾನಿಗಳು ಏನು ಹೇಳ್ತಾ ಇರ್ತೀರ, ಹೈಬ್ರಿಡ್ ಹೊರತುಪಡಿಸಿ ಬೇರೆ ಬೇರೆ ನಾವು ಬೀಜಗಳಲ್ಲಿ ಈ ವರ್ಷ ಬೀಜದನ್ನ ಬೆಳೆದಂಥ ಬೀಜನ ಇನ್ನೂ 1 ವರ್ಷ 2 ವರ್ಷ ಉಪಯೋಗಿಸ್ಬೋದು, ಈಗ ತೊಗರಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅದನ್ನೆಲ್ಲ ಹೇಳ್ತಿರ್ತಾರೆ. ಆದರೂ ನಮ್ಮ ರೈತರು ಅದನ್ನೆಲ್ಲ ಗುಣಮಟ್ಟದ ಬೀಜನ ಎತ್ತಿಟ್ಕೊಂಡು ಮತ್ತೆ 1 ವರ್ಷಕ್ಕೆ ಉಪಯೋಗಿಸೋಂಥ ಗೋಜಿಗೆ ಹೋಗೋದಿಲ್ಲ. ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಸಾಕಷ್ಟು ಸರ್ಕಾರ ಕೊಡ್ತದೆ ಅಥವಾ ಬೇರೆ ಅಂಗಡಿಗಳಲ್ಲಿ ಸಿಗುತ್ತೆ ಬೀಜ ಅಂದ್ಬಿಟ್ಟು ಎಲ್ಲವನ್ನೂ ಹೊರಗಡೆಯಿಂದನೇ ಕೊಂಡ್ಕೊಂಬಂದು ತಮ್ಮ ಖರ್ಚನ್ನು ಜಾಸ್ತಿ ಮಾಡ್ಕೊತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ರೈತರು ಬಿತ್ತನೆ ಬೀಜ ಅವರೇ ಮಾಡಿಕೊಂಡು ಅವರೇ ಉಳಿಸ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಯಾಕೆ ಹೇಳಿದೆ ಅಂದರೆ ಮೈ ಸಾಬರಿಕೆ, ಮೈ ಒಂಥರ ರಿಸ್ಕ್ ಹಾಕೋಬೇಕು. ಏ, ಸಬ್ಸಿಡಿ ಕೊಡ್ತಾರೆ, ಇದು ಕೊಡ್ತಾರೆ, ಸಹಾಯಧನ ಕೊಡ್ತಾರೆ, ಬಳ ಅಲ್ಲೇ ಸಿಗ್ತಾರೆ ಬೀಜ, ಅವನೇ ಅವನ ಕೊಡ್ತಾರೆ, ಮತ್ತಿದ್ದನ್ನ ಅದನ್ನು ಶೇಖರಣೆ ಮಾಡಬೇಕು, ಅದು ರೋಗ ಕೀಟ ಹುಳ ಬರೋದಂಗೆ ಕಾಪಾಡಬೇಕು, ಇವೆಲ್ಲ ಅವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ರೈತ ಮಹಿಳೆಯರಾಗಲಿ ಪುರುಷನಿಗಾಗಲಿ ಅವ್ರಿಗೆ ಅಲ್ಲಿ RSPಗೆ ದುಡ್ಡು ಕೊಟ್ಟರೆ ಸಿಗ್ತಾವೆ, ಬಿಡ ಅದಕ್ಕೆ ಯಾಕೆ ಮತ್ತೆ ನಾನು ಕಾಯಕ್ಕೆ ಹೋಗೋಣಂತೆ. ಎಲ್ಲ ಈಸಿ, ತಕ್ಷಣ ಕೈ ಸಿಗಬೇಕು, ಆರಾಮ ಸಿಗಬೇಡ, ಯಾಕೆ ರಿಸ್ಕ್ ಮಾಡ್ಕೊಬೋದು ನಾವಾಗಿಲ್ಲ. ಅದನ್ನು ಆಸಕ್ತಿಯಿಂದ ತೋರಿಸ್ತಾ ಇಲ್ಲ ರೈತರು. ಮಾಡಿಕೊಂಡ್ರೆ ಭಾಳ ಅನುಕೂಲ, ಯಾಕೆಂದರೆ ಅವ್ರ ಹೊಲದಲ್ಲಿ ತುಂಬ ಉತ್ತಮವಾದ ದುಂಡುವಾದ ಗಟ್ಟಿಮುಟ್ಟಾದ ಬೀಜಗಳು ಇಟ್ಕೊಂಡು ಅದು ಈ ವರ್ಷ ಬೆಳೆದ ಮುಂದಿನ ವರ್ಷ ಬೆಳೆದ ಈ ಥರ ಮಾಡ್ಕೊಂಡು ಹೋಗ್ಬೋದು, ಏನಾಗಲ್ಲ. ಆಕತ್ಕಿನ ಮುಂಚೆ ಬೀಜ ಪರೀಕ್ಷೆ ಮಾಡ್ಕೋಬೇಕು. ಪ್ರಾರಂಭದಲ್ಲಿ ಹೇಳ್ದಂಗೆ ಮೊಳಕೆ ಪ್ರಮಾಣ ಎಲ್ಲ ಅವರೇ ಪರೀಕ್ಷೆ ಮಾಡ್ಕೋಬಹುದು. ನೀವು ಹೇಳ್ದಂಗೆ ಮೊಳಕೆ ಪ್ರಮಾಣ ಪರೀಕ್ಷೆ ಮಾಡಿ ಬಿತ್ತನೆ ಮಾಡೋದು ಅನುಕೂಲ. ಸಾಕಷ್ಟು ಜನ ರೈತರು ನಾವು ಹೊರಗಡೆಯಿಂದ ಅಂಗಡಿಯಿಂದ ಕುಂಡ್ಕೊಂಬಂದ್ವಿ ಅಥವಾ ರೈತ ಸಂಪರ್ಕ ಕೇಂದ್ರ ತಂದ್ವಿ, ಗುಣಮಟ್ಟ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕೆಲವು ಸಾರಿ ಬಿತ್ತಿ ಅದು ಮೊಳಕೆ ಬರದಲ್ಲಿ ಇಳುವರಿ ಬರದಲ್ಲೇ ನಷ್ಟ ಹೊಂದಿರೋಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಹಂಗಾಗ್ಬಿಟ್ಟು ಇದು ನಾವು ಯಾವುದೇ ಬೀಜ ತರಲಿ ಬಿತ್ತನೆ ಪೂರ್ವದಲ್ಲಿ ಒಂದು ವಾರ ಮುಂಚೆ ಆಗಲಿ ಅವನ್ನ ಒಂದು ನೀವು ಹೇಳ್ದಂಗೆ 100 ಕಾಳು ತಗೊಂಡ್ಬಿಟ್ಟು ಅದನ್ನೆಲ್ಲ ಪರೀಕ್ಷೆ ಮಾಡಿ ಬಿತ್ತನೆ ಮಾಡೋದು ಹೆಚ್ಚು ಅನುಕೂಲ ಅಂತೀರ? ಹೌದು, ನಿಜವಾಗ್ಲು. ಯಾಕೆ ಅಂದರೆ ಆ ಬೀಜ ಅವರು ಪರೀಕ್ಷೆ ಮಾಡಿದಾಗ ಜೀವವಾಗಿರ್ತವೆ, ನಂತರ ಅವು ಸತ್ತೋಗಿರ್ತವೆ. ಅದ್ರಲ್ಲೇನಿಲ್ಲ, ಸುಮ್ಮನೆ ಇವತ್ತು ಬೀಜ ತಗೊಂಬಂದು ಚಕ್ಕನ್ನ ತಗದ್ವಿ, ಒಂದಿಷ್ಟು 100 ಕಾಳು ಎಣಿಸ್ಕೊಂಡು ನೆನೆ ಹಾಕಿದ್ವಿ, ಮಾಡಿದ್ವಿ, ಮೊಳಕೆ ಮಾಡಿಕೊಟ್ಟಿವಿ, ಆಮೇಲೆ ಇಮ್ಮಿಡಿಯೇಟಾಗಿ ಮೊಳಕೆ ಬಂದು ಏನಾಗಿದ್ದಾವೆ, ಎಷ್ಟು ಬೀಜ ಪರ್ಸೆಂಟೇಜ್ ಇದೆ, ಬಿತ್ತನೆ ಮಾಡೋ ಯೋಗ್ಯವಾಗಿದ್ದಾವೋ ಇಲ್ಲ ಅಂತ ನೋಡ್ಕೋಬೋದು. ಸರ್ಟಿಫೈ ಮಾಡಿದ್ದಾರೆ ಅಂತಂದರೆ ಅವ್ರು ಮಾಡಬೇಕಾದವು ಆ ಕಂಡೀಷನ್ನಾಗಿ ಇರ್ತವೆ. ನಂತರ ಈ ಕೆಲವು ಮಾರಾಟಗಾರರು ಚೀಟ್ ಮಾಡ್ತಾರೆ ರೈತರಿಗೆ, ಹೆಂಗೆ ಅವು ಚೆನ್ನಾಗಿ ಮೊಳಕೆ ಪ್ರಮಾಣ ಬೀಜ ಇವರವೆಲ್ಲ ಬೆರೆಸಿ ಇವ್ರದೇ ಆದ ಒಂದು ಲೆವೆಲ್ ಮಾಡಿ ತುಂಬ ಕೆಟ್ಟತನದಲ್ಲಿ ಅವ್ರು ದುಡಿಯೋಕ್ಕೋಸ್ಕರ ರೈತರ ಜೊತೆ ಇದು ಮಾಡಿದ್ರಿಂದ ರೈತರು ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ತಾವೇ ಪರೀಕ್ಷೆ ಮಾಡ್ಕೊಂಡು ತಮ್ಮ ಹೊಲಕ್ಕೆ ತಮಗೇನು ಬೇಕೋ ಅದನ್ನ ಮಾಡ್ಕೊಂಡು ಬೀಜ ಬಿತ್ತನೆ ಅದನ್ನು ಮಾಡಿಕೊಂಡು ಉತ್ತಮ ಗುಣಮಟ್ಟದ ಬೀಜ ಮಾಡಿದರೆ ತುಂಬ ಭಾಳ ಹಸನಾಗುತ್ತೆ. ಅಲ್ಲ ಅಂದರೆ ಸುಮ್ಮನೆ ಯಾರೋ ಕೊಟ್ಟಿದ್ದು ಆಯ್ತು ಹಿಂಗೆ ಆಯಿತು ಅಂತಂದ್ರೆ ಸುಮ್ಮನೆ ತೊಂದರೆ ಆಗುತ್ತೆ, ಅವರು ಏನೂ ಬರೋದಿಲ್ಲ. ಈಗ ಉತ್ತಮ ಗುಣಮಟ್ಟದ ಬೀಜ ತಂದಮೇಲೆ ನಾವು ಬಿತ್ತನೆ ಮಾಡೋಂಥ ಸಂದರ್ಭದಲ್ಲಿ ಏನಾದರೂ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದು ಹೆಚ್ಚು ಅನುಕೂಲ ಅಂತೀರಾ? ನಿಜ ಹೌದು, ಕೆಲವೊಂದು ಈ ಮೊಳಕೆ ಟೈಮಲ್ಲಿ ಕೆಲವೊಂದು ರೋಗಗಳು ಅಟ್ಯಾಕ್ ಆಗ್ತವೆ. ಆದ್ದರಿಂದ ಮೊದಲು ನಮ್ಮ ಪೂರ್ವಿಕರು ಮಾಡ್ತಿದ್ರು ಅಂದರೆ ಈ ಗೋಮೂತ್ರ ಅದು ಗಾತ ಅಂತ ಹಳ್ಳಿ ಕಡೆ ಸಗಣಿಗೆ ಇದು ಮಿಕ್ಸ್ ಮಾಡ್ಕೊಂಡು ಹಿಂಗೆ ಬೀಜ ಸವರಿ ಲೇಪನ ಮಾಡ್ಕೊಂಡು ಒಣಗಿ ನೆರಳ ಒಣಗಿಸಿ ಮಾಡೋರು. ಈಗಿನ ಕಾಲ ಬದಲಾಯಿತು, ಈಗ ನೂರಾರು ಕೆಮಿಕಲ್ಗಳಿದ್ದಾವೆ, ಮ್ಯಾಂಕೋಸಿಬ್ಬು ಅದು ಇದು ಎಲ್ಲ, ಆಮೇಲೆ ಕೆಲವೊಂದು ಜೈವಿಕ ಜೀವ ವಿರಡೆ ಟ್ರೈಕೋಡರ್ ಮಾವು ಇವತ್ತೆಲ್ಲ ನೂರೆಂಟು ಇದ್ದಾವೆ, ಎಲ್ಲ ಬಳಕೆ ಮಾಡ್ಕೊಂಡು ಬೀಜ ಲೇಪನ ಮಾಡ್ಕೊಂಡು ಹಾಕಿದ್ರೆ ತುಂಬ ಅನುಕೂಲ, ಉತ್ತಮ ಗುಣಮಟ್ಟದ ಮೊಳಕೆ ಸಿಗುತ್ತೆ. ಕೆಲವು ಬಿತ್ತಿದ ಕೂಡ ಸಾಯೋದಿಲ್ಲ, ಈ ಒಂದು ಆ ಮೊಳಕೆ ಪ್ರಮಾಣದಲ್ಲಿ ಬರೋಂಥ ರೋಗಗಳನ್ನ ತಡೆಯೋ ಶಕ್ತಿ ಬರುತ್ತೆ. ಬೀಜ ಲೇಪನ ಮಾಡ್ಕೊಂಡು ಬಿತ್ತೋದು ತುಂಬ ಉತ್ತಮ ಆಗುತ್ತೆ. ನೀವು ಹೇಳ್ದಂಗೆ ಉತ್ತಮ ಗುಣಮಟ್ಟ ಅದು ಬೀಜ ತಂದಮೇಲೆ ನೀವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು, ಮತ್ತು ಅದ್ರ ಜೊತೆಗೆ ನಾವು ಬಿತ್ತನೆ ಅಂತರನೂ ಕಾಪಾಡಬೇಕಾಗುತ್ತೆ ಅಂತೀರ. ನಾವು ಉತ್ತಮ ಇಳುವರಿ ಪಡಿಬೇಕಾದ್ರೆ ಕೆಲವು ರೈತರು ಉತ್ತಮ ಗುಣಮಟ್ಟದ ಬೀಜ ತರ್ತಾರೆ, ತುಂಬ ಹತ್ತತ್ರಕ್ಕೆ ಅಥವಾ ಅಂತರ ವೈಜ್ಞಾನಿಕವಾಗಿ ಇಲ್ದಲೇ ಬಿತ್ತನೆ ಮಾಡ್ತಾರೆ, ಅವಾಗೂ ಇಳುವರಿ ನಷ್ಟ ಆಗೋ ಸಾಧ್ಯತೆ ಇರುತ್ತಾ? ಈಗ ನಾವು ಇಷ್ಟು ಅಂತರದಲ್ಲಿ ಬಿತ್ತನೆ ಮಾಡಿ ಅಂತ ಹೇಳಿರ್ತೀವಿ. ಈಗ ನಾಲ್ಕು ಕಡೆ ಐದು ಅಡಿ ಒಂದು ಹತ್ತಿ ಹಾಕ್ರಪ್ಪ ಅಂತ ಹೇಳಿರ್ತೀವಿ, ಅದು ನಾಲ್ಕು ಐದು ಅಡಿ ಬಿಟ್ಟು ನಾವು ಐದಾರು ಬೀಜ ಐದಾರು ಗಿಡಗಳು ಹಾಕಿದರೆ ಅಲ್ಲಿ ಬೇರುಗಳ ಒಂದು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ನಾನು ಬೆಳಿಬೇಕು ನಾನು ಬೆಳಿಬೇಕು ಅಂತ ಆವಾಗ ನಮಗೆ ಉತ್ತಮವಾದ ಬೆಳವಣಿಗೆ ಸಿಗಲ್ಲ, ಉತ್ತಮವಾದ ಇಳುವರಿನೂ ಸಿಗಲ್ಲ. ಅವು ಏನು ಪ್ರಮಾಣೀಕೃತವಾಗಿ ಯಾವ ಥರ ಒಂದು ಸಂಶೋಧನೆ ಮಾಡಿ ಅಥವಾ ಒಂದು ಈ ಥರ ಅಂದ್ಕೊಂಡು ರೈತರಿಗೂ ತುಂಬ ಜನಕ್ಕೆ ಕೆಲವು ತುಂಬ ನಮಗಿನ ಹೆಚ್ಚಿನ ಜ್ಞಾನ ಅವರಿಗಿದೆ. ಇಷ್ಟು ಹಾಕಿರಿ ಇಷ್ಟ ಆದಾಯ ಇಷ್ಟು ಇಷ್ಟು ಗಿಡ ಸಾಲಿನ ಸಾಲಿ ಬಿಡಬೇಕು ಗಿಡದಿಂದ ಗಿಡಕ್ಕೆ ಬಿಡಬೇಕು ಅಂತ ಆ ಒಂದು ಪದ್ಧತಿಯಲ್ಲಿ ಅವ್ರು ಹಾಕಿದಾಗ ಅದು ಉತ್ತಮ ಇಳುವರಿ ಬರೋಕ್ಕೆ ಸಾಧ್ಯ ಇದೆ. ಹತ್ತತ್ರ ಹಾಕಿದಾಗ ತುಂಬ ಕಡಿಮೆ ಆಗುತ್ತೆ ಇಳುವರಿ. ಈಗ ನಾವು ಬೇಸಾಯ ಕ್ರಮಗಳು ಮಾಡ್ತೀವಿ, ನೀವು ಹೇಳ್ದಂಗೆ ಉತ್ತಮ ಗುಣಮಟ್ಟದ ಬೀಜ ತಗೊಂಬರ್ತೀವಿ, ನಮ್ಮ ಭೂಮಿಗೆ ಅಥವಾ ನಮ್ಮ ಭೂಮಿಯಲ್ಲಿ ಏನು ಕೊರತೆ ಇದೆ, ಈ ನಮ್ಮ ಭೂಮಿಗೆ ಈ ಬೀಜ ಸೂಕ್ತನೋ ಅಲ್ವಾ, ಈ ಭೂಮಿಯಲ್ಲಿ ಇಂಥ ಬೆಳೆ ಬೆಳಿಬೇಕು ಅಂತ ಗೊತ್ತಾಗಬೇಕಂದ್ರೆ ಈ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಅದ್ರ ಬಗ್ಗೆ ಏನು ಹೇಳ್ತಾರೆ ನಮ್ಮ ರೈತ ಬಂದವರಿಗೆ? ಈಗ ಪ್ರಾರಂಭದಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿಸಿದ್ರೆ ಉತ್ತಮ. ನಮ್ಮ ಭೂಮಿಯಲ್ಲಿ ಏನು ಇದೆ, ಏನು ಸತ್ವ ಇದೆ, ಯಾವುದಿಲ್ಲ, ಪೋಷಕಾಂಶ ಕೊರತೆ ಯಾವುದಿದೆ, ಯಾವುದನ್ನು ಹಾಕ್ಬೋದು, ಎಷ್ಟು ಹಾಕ್ಬೋದು, ಇರೋದನ್ನ ಹಾಕಿದ್ರೆ ಉಪಯೋಗ ಆಗೋಲ್ಲ, ಇಲ್ಲದ ಹಾಕಿದ್ರೆ ಅನುಕೂಲ ಆಗುತ್ತೆ. ಆಮೇಲೆ ಈ ಬೆಳೆಗೆ ಅವರ ಹತ್ತಿರ ರೈತ ಸಂಪರ್ಕ ಕೇಂದ್ರ ಅಥವಾ ಏನಾದರೂ ಕೃಷಿಯ ಸಲಹೆ ಸೂಚನೆ ಕೊಡೋಂಥ ಯಾವುದಾದ್ರೂ ಸಂಘ ಸಂಸ್ಥೆಗಳಿದ್ರೆ ಅಲ್ಲಿ ಹೋಗಿ ನಮ್ದು ಜಮೀನು ಹಾಗೆ ಏನು ಮಾಡಬೇಕು, ಯಾವ ಬೆಳೆ ಬೆಳಿಬೇಕು, ಕೃಷಿ ಇಲಾಖೆಗಾರ ಹೋಗಿ ಎತ್ತಿ ಇನ್ನಾದರೂ ಅವ್ರ ಹತ್ತಿರ ಸಂಪರ್ಕ ಇರೋಂಥ ಒಂದು ಸಂಸ್ಥೆಗಳಿಗೆ ಹೋಗಿ ವಿಚಾರ ಪಡ್ಕೊಂಡು ಬೆಳೆ ಉತ್ತಮ ಅನಿಸುತ್ತೆ. ವಿಚಾರ ಪಡ್ಕೋಬೇಕು ಅಂತಂದ್ರೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಏನಾದರೂ ಈ ನಮ್ಮ ರೈತ ಬಾಂಧವರಿಗೆ ಬೇರೆ ಬೇರೆ ಈಗ ಬಿತ್ತನೆ ಬೀಜ ಅಂತಾನೆ ಅಲ್ಲ, ಬೇರೆ ಈಗ ಉಪಕಸಬುಗಳು ಮಾಡ್ಕೊಳ್ಳಿಕ್ಕೆ ಇಲ್ಲ ತೋಟಗಾರಿಕೆ ಬೆಳೆಗಳು ಬೆಳಿಲಿಕ್ಕೆ ಇಂಥವೇನಾದರೂ ತರಬೇತಿ ಅಂಥವೆಲ್ಲಾದರೂ ಮಾಡ್ತಾ ಇರ್ತಾರೆ? ಮಾಡ್ತಾ ಇರ್ತೀವಿ ಸರ್. ನಾವು ಬಂದು ಅವರು ಸಂಪರ್ಕ ನಮ್ಮ ಸಂಪರ್ಕದಲ್ಲಿ ಇದ್ದು ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊ ಕೇಳಿದ್ರವರು ಅವರಿಗೆ ಮಾಹಿತಿ ಸಿಗುತ್ತೆ ಸರ್. ಬಂದು ನಮ್ಮ ಮುಖ್ಯಸ್ಥರನ್ನ ಇದು ಮಾಡಿದರೆ ಅವ್ರು ಏನಿದೆ ಎಲ್ಲ ಅಂತ ಅವರು ಮಾಹಿತಿ ಕೊಡ್ತಾರೆ. ಬಟ್ ಯಾವುದೇ ಸಹಾಯಧನ ನಾವು ಕೊಡೋಕ್ಕಾಗಲ್ಲ. ನಾವು ತಾಂತ್ರಿಕತೆ ಬೇಕಾದ್ರೆ ಇಲ್ಲಿ ನಮ್ಮ 24x7 ಸಿಗುತ್ತೆ ನಮ್ಮಲ್ಲಿ, ಅದೇ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಸರ್. ಇದರಲ್ಲಿ ನಾನು ಮಾಡೋದು ಉತ್ತಮ, ಬೇರೆಯವ್ರು ಮಾಡೋದು ಮಧ್ಯಮ. ಈಗ ನಾವು ಯಾರೋ ಬೀಜ ಇಲ್ಲೋ ಬೆಳೆದನ್ನು ಅವನು ಏನೋ ಪ್ಯಾಕೆಟ್ ಮಾಡಿ ಕವರ್ ಹಾಕಿ ಬಣ್ಣ ಬಣ್ಣ ಕೊಟ್ಟು ನಂಬೋದಕ್ಕಿಂತ ನಾವೇ ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡಿಬಿಟ್ರೆ ಭಾಳ ಅನುಕೂಲ ಆಗುತ್ತೆ. ಇದು ಯೋಗ್ಯವಾಗಿದೆಯೋ ಇದಿಲ್ಲವೋ ನಾವು ಹಾಕಿ ಆಮೇಲೆ ಕೈ ಸುಟ್ಕೊಳೋದಕ್ಕಿಂತ ನಾವು ಚೆನ್ನಾಗಿದೆ ಈ ಬೀಜ ಹಿಂಗಿದೆ ಉತ್ಕೃಷ್ಟವಾಗಿದೆ ಹಿಂಗಿದೆ ನಮ್ಮ ಬೆಳೆಗೆ ಅನುಕೂಲ ಆಗುತ್ತೆ ನಾನು ಇದರಿಂದ ನಾನು ಭಾಳ ಹಸನ ಆಗುತ್ತೆ ಅಂತಂದ್ರೆ ನಾವು ಪರೀಕ್ಷೆ ಮಾಡಬೇಕು. ಇದಕ್ಕೆ ಸಮಯ ಏನು ಜಾಸ್ತಿ ಬೇಕಾಗಲ್ಲ ಅಥವಾ ಯಾವುದೇ ವೈಜ್ಞಾನಿಕ ತಂತ್ರಗಾರಿಕೆಗಳು ಏನು ಬೇಕು ತಾಂತ್ರಿಕತೆಗಳು ಬೇಕಾಗಿಲ್ಲ. ಸಿಂಪಲ್ ಆಗಿ ನಮ್ಮದೇ ಆದ ಒಂದು ಪದ್ಧತಿನಲ್ಲಿ ಮಾಡಿಕೊಂಡು ನಮ್ಮ ಉತ್ತಮ ಬೀಜ ಇದಾವೆಲ್ಲ ನೋಡ್ಕೊಂಡು ಇದು ಮಾಡಿದೆ. ಮೂಲ ಬೀಜ ರೈತರ ಬಂದವರೇ ಪ್ರಾರಂಭದಲ್ಲೇ ನಾವು ಹಿಡಿದ್ರೆ ನಮ್ಮ ಇಡೀ ವರ್ಷದ ಕೃಷಿ ಫುಲ್ ಹಾಳಾಗೋಗುತ್ತೆ ನಮ್ಮದು. ಆದ್ದರಿಂದ ಪ್ರಾರಂಭದಲ್ಲಿ ಆಯ್ಕೆಯನ್ನು ಉತ್ತಮವಾಗಿ ಮಾಡಿಕೊಂಡ್ರೆ ನಿಮ್ಮ ಬಾಳು ಚೆನ್ನಾಗುತ್ತೆ, ಒಂದು ಉತ್ತಮವಾದ ಬೆಲೆ ಸಿಗುತ್ತೆ, ಬೆಳೆನೂ ಬರುತ್ತೆ. ಆದ್ದರಿಂದ ನೀವು ಈ ಕೃಷಿಗೆ ಮೂಲವಾಗಿ ಬೇಕಾಗಿರೋಂಥ ಮೂಲ ಬೀಜವನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು, ಉತ್ತಮ ಬೀಜ ಆಗಿರಬೇಕು, ದೃಢ ಆಗಿರಬೇಕು, ಹೇಗಿರಬೇಕು, ನಿಮ್ಮ ಬೀಜ ಆಗಿರಬೇಕು, ಸಂಕೀರ್ಣತೆಗಳು ಅಭಿವೃದ್ಧಿ ಆಗಿ ಅವು ಆ ಬೀಜ ಯಾವುದೇ ಬೀಜ ಆಗಲಿ ಮೊಳಕೆ ಅಂತ ಪ್ರಾರಂಭ ಮಾಡಿ ನೋಡ್ಕೊಳ್ಳೇಬೇಕು ನೀವು. ಅದು ಎಲ್ಲ ಬೀಜಕ್ಕೂ ಮೊಳಕೆ ಇಂಪಾರ್ಟೆಂಟು, ಅದಿಲ್ಲ ಅಂದರೆ ಏನಿಲ್ಲ. ಆದ್ದರಿಂದ ತಾವುಗಳು ದಯಮಾಡಿ ಪರಿಶೀಲನೆ ಮಾಡಿಕೊಂಡು ನೀವು ಬಿತ್ತನೆ ಮಾಡೋದು ಉತ್ತಮ ಅಂತ ನನ್ನ ಒಂದು ಸಲಹೆ. ನೀವು ಹೇಳ್ದಂಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂದರೆ ನಾವು ಭೂಮಿ ಸಿದ್ಧತೆ ಮಾಡಿರ್ತೀವಿ, ಬೇಸಾಯ ಕ್ರಮಗಳು ಮಾಡಿರ್ತೀವಿ, ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಿ, ರಾಸಾಯನಿಕ ಗೊಬ್ಬರ ಹಾಕಿರ್ತೀವಿ, ಕಳೆ ತೆಗೆಸ್ತೀವಿ, ಎಲ್ಲವೂ ಆಗುತ್ತೆ. ನಾವು ಈ ಉತ್ತಮ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂದರೆ ಕೊನೆಯಲ್ಲಿ ಉತ್ತಮ ಇಳುವರಿ ಬರೋದಿಲ್ಲ, ನಾವು ಮತ್ತೆ ಕೃಷಿಯಲ್ಲಿ ನಷ್ಟ ಹೊಂದಬೇಕಾಗುತ್ತೆ ಅಂತೀರಾ? ಹೌದು, ನಿಜ, ಸತ್ಯ. ಆದ್ರಿಂದ ಮೂಲ ಬಂಡವಾಳ ಅಂದರೆ ಬೀಜ, ಉತ್ತಮವಾದ ಬೀಜಗಳು. ಇದನ್ನೇ ಮೂಲನೇ ಹಿಡಿದ್ರೆ ಫುಲ್ ನಮ್ದು ವರಮಾನ ಪೂರ್ತಿ ಹಾಳಾಗೋಗುತ್ತೆ, ಅದರಿಂದ ಬೆಳೆ ನಷ್ಟ ಆಗುತ್ತೆ. ಆದ್ರಿಂದ ನೀವು ಉತ್ತಮ ಬೀಜ ಮಾಡ್ಕೋಬೇಕು. ಈಗ ನಮ್ಮ ರೈತ ಬಾಂಧವರು ಈ ಬಿತ್ತನೆ ಬೀಜಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮನ್ನೇನಾದ್ರೂ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಸಂಪರ್ಕ ಮಾಡ್ಬೋದು? ತಾವು ರೈತ ಬಾಂಧವರು ನಮ್ಮ ದಾವಣಗೆರೆ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದರೆ ನಮ್ಮಲ್ಲಿ ಎಲ್ಲ ವಿವಿಧ ವಿಜ್ಞಾನಿಗಳಿದ್ದಾರೆ, ನಿಮಗೆ ಸಲಹೆ ಸೂಚನೆ ಎಲ್ಲ ಸಿಗುತ್ತೆ. ಅವರನ್ನು ಸಂಪರ್ಕಿಸಿ ನಿಮ್ಮ ಮಾಹಿತಿಯನ್ನು ಪಡ್ಕೊಂಡು ನೀವು ಅನುಕೂಲ ಪಡ್ಕೋಬಹುದು. ನಿಮಗೇನಾದರೂ ವೈಯಕ್ತಿಕವಾಗಿ ಕೇಳಬೇಕು ಅಂದರೆ ನನ್ನ ಸಂಖ್ಯೆಯನ್ನು ಕೊಡ್ತೇನೆ, ತಾವು ಕಾಂಟ್ಯಾಕ್ಟ್ ಮಾಡಿ ನೀವು ಪರಿಹರಿಸಿಕೊಳ್ಳಬಹುದು ಸರ್. ನನ್ನ ನಂಬರ್ 9449921280. ಇದು ಡಾಕ್ಟರ್ ಎಸ್ ಬಿ ವಿಜಯಕುಮಾರ್ ಸರ್ ಅವರ ಮೊಬೈಲ್ ಸಂಖ್ಯೆ. ಅವರು ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕ್ಷೇತ್ರ ವ್ಯವಸ್ಥಾಪಕರಾಗಿದ್ದಾರೆ. ಅವ್ರನ್ನ ನೀವು ಫೋನ್ ಮೂಲಕ ಸಂಪರ್ಕ ಮಾಡಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೇನೆ, 9449921280. ಬಹಳ ಸಂತೋಷ ಸರ್. ಬಿತ್ತನೆಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಆಯ್ಕೆ ಮಾಡೋದ್ರಿಂದ ನಮ್ಮ ರೈತರು ಯಾವ ರೀತಿ ಅನುಕೂಲ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯ ತಿಳಿಸಿಕೊಡ್ರಿ. ಈ ಎಲ್ಲ ಅನುಕೂಲಗಳನ್ನು ನಮ್ಮ ರೈತ ಬಾಂಧವರು ಮಾಡಿಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಬಿತ್ತನೆಗೆ ಉತ್ತಮ ಬೀಜಗಳ ಆಯ್ಕೆ ಕುರಿತು ದಾವಣಗೆರೆ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದ ಎಸ್ಬಿ ವಿಜಯಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಆತ್ಮೀಯ ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಶೇಂಗಾ ಬೆಳೆಯ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ತಜ್ಞರಾದ ಡಾ ರುದ್ರಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳುವಿರಿ. ಇದೀಗ ಕೇಳೋಣ ಒಂದು ಜನಪದ ಗೀತೆಯನ್ನು. ಕೊಲೆಯ ಗಾಳಾಗಿ ಸುಡುಗಾಡ ಕಾಯ್ದ ರಾಜ್ಯ ಕೋಶ ಬಿಟ್ಟು ಬವಣೆ ಪಟ್ಟರು ಅಪಮಾನಗಳನ್ನೆಲ್ಲ ಸೈರಿಸಿಕೊಂಡರು ಸುಖ ಎಲ್ಲರಿಗೆಲ್ಲೀತು ಸುಖ ಎಲ್ಲರಿಗೆಲ್ಲೀತು ದುಃಖ ತುಂಬ್ಯಾದ ಮರುತ್ಯಾದ ಮ್ಯಾಲೆ ತಾ ಮಾಡಿದ ಪಾಪ ಜನಪದ ಗೀತೆಯನ್ನ ಕೇಳಿದಿರಿ. ಇದೀಗ ವಿವಿಧ ಕೃಷಿ ಮಾರುಕಟ್ಟೆಗಳ ಉತ್ಪನ್ನವಾರು ದೈನಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 6,060, ಗರಿಷ್ಠ 11,611. ಮೆಕ್ಕೆಜೋಳ ಹೈಬ್ರಿಡ್ ಕನಿಷ್ಠ 1,549, ಗರಿಷ್ಠ 2,226. ರಾಗಿ ಹೈಬ್ರಿಡ್ ಕನಿಷ್ಠ 1,405, ಗರಿಷ್ಠ 1,911. ಚನ್ನಗಿರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಅಡಿಕೆ ರಾಶಿ ಪ್ರಭೇದ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 44,641, ಗರಿಷ್ಠ 49,759. ಇನ್ನು ದಾವಣಗೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ಸೇಬು ಕನಿಷ್ಠ 6,500, ಗರಿಷ್ಠ 7,000. ಬೂದುಗುಂಬಳಕಾಯಿ ಕನಿಷ್ಠ 800, ಗರಿಷ್ಠ 1,200. ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 3,500, ಗರಿಷ್ಠ 4,000. ಪಚ್ಚಬಾಳೆ ಕನಿಷ್ಠ 1,300, ಗರಿಷ್ಠ 2,000. ಹುರುಳಿಕಾಯಿ ಕನಿಷ್ಠ 8,000, ಗರಿಷ್ಠ 9,000. ಬೀಟ್ರೋಟು 1,400, ಗರಿಷ್ಠ 2,000. ಹಾಗಲಕಾಯಿ ಕನಿಷ್ಠ 3,000, ಗರಿಷ್ಠ 3,500. ಸೋರೆಕಾಯಿ ಕನಿಷ್ಠ 1,000, ಗರಿಷ್ಠ 1,500. ಬದನೆಕಾಯಿ ಕನಿಷ್ಠ 1,500, ಗರಿಷ್ಠ 2,000. ಗೋರಿಕಾಯಿ 4,000, ಗರಿಷ್ಠ 5,000. ಎಲೆಕೋಸು ಕನಿಷ್ಠ 1,000, ಗರಿಷ್ಠ 1,500. ದಪ್ಪ ಮೆಣಸಿನಕಾಯಿ ಕನಿಷ್ಠ 2,500, ಗರಿಷ್ಠ 3,000. ಕ್ಯಾರೆಟು ಕನಿಷ್ಠ 4,000, ಗರಿಷ್ಠ 4,500. ಹೂಕೋಸು ಕನಿಷ್ಠ 1,800, ಗರಿಷ್ಠ 2,200. ಸೌತೆಕಾಯಿ 2,500, ಗರಿಷ್ಠ 3,000. ನುಗ್ಗೆಕಾಯಿ ಕನಿಷ್ಠ 6,000, ಗರಿಷ್ಠ 7,000. ಬೆಳ್ಳುಳ್ಳಿ ಕನಿಷ್ಠ 1,000, ಗರಿಷ್ಠ 3,000. ದ್ರಾಕ್ಷಿ ಕನಿಷ್ಠ 3,500, ಗರಿಷ್ಠ 4,000. ಹಸಿರು ಮೆಣಸಿನಕಾಯಿ ಕನಿಷ್ಠ 3,000, ಗರಿಷ್ಠ 3,500. ನೆಲಗಡಲೆ ಕನಿಷ್ಠ 2,276, ಗರಿಷ್ಠ 6,370. ನವಿಲುಕೋಸು ಕನಿಷ್ಠ 2,500, ಗರಿಷ್ಠ 3,000. ಬೆಂಡೆಕಾಯಿ ಕನಿಷ್ಠ 2,000, ಗರಿಷ್ಠ 3,000. ನಿಂಬೆಹಣ್ಣು ಕನಿಷ್ಠ 5,000, ಗರಿಷ್ಠ 6,000. ಮೆಕ್ಕೆಜೋಳ ಕನಿಷ್ಠ 1,721, ಗರಿಷ್ಠ 2,275. ಮಾವಿನ ಹಣ್ಣು ಕನಿಷ್ಠ 5,000, ಗರಿಷ್ಠ 6,000. ಮೋಸಂಬಿ ಕನಿಷ್ಠ 4,000, ಗರಿಷ್ಠ 4,800. ಭತ್ತ 1,720, ಗರಿಷ್ಠ 2,360. ಪಪ್ಪಾಯಿ ಕನಿಷ್ಠ 1,500, ಗರಿಷ್ಠ 2,000. ಅನಾನಸ್ ಕನಿಷ್ಠ 1,500, ಗರಿಷ್ಠ 2,000. ದಾಳಿಂಬೆ ಕನಿಷ್ಠ 4,000, ಗರಿಷ್ಠ 4,500. ಆಲೂಗಡ್ಡೆ ಕನಿಷ್ಠ 1,600, ಗರಿಷ್ಠ 2,000. ಮೂಲಂಗಿ ಕನಿಷ್ಠ 3,000, ಗರಿಷ್ಠ 3,500. ರಾಗಿ ಸ್ಥಳೀಯ ಕನಿಷ್ಠ 1,425, ಗರಿಷ್ಠ 1,761. ಹೀರೆಕಾಯಿ ಕನಿಷ್ಠ 2,500, ಗರಿಷ್ಠ 3,000. ಸೀಮೆ ಬದನೆಕಾಯಿ ಕನಿಷ್ಠ 1,500, ಗರಿಷ್ಠ 2,000. ಸುವರ್ಣಗೆಡ್ಡೆ ಕನಿಷ್ಠ 2,200, ಗರಿಷ್ಠ 2,800. ತೊಂಡೆಕಾಯಿ ಕನಿಷ್ಠ 2,000, ಗರಿಷ್ಠ 2,500. ಟೊಮ್ಯಾಟೊ ಕನಿಷ್ಠ 4,000, ಗರಿಷ್ಠ 5,500. ಕಲ್ಲಂಗಡಿ